ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸೂಖಾ ಹೋ ಯಾ ಬೇಮೌಸಮ್ ಕಿ ಬರ್ಖಾ ಹೋ ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ ಬಹುತ್ ಹಿ ಕಮ್ ಪ್ರೀಮಿಯಂ ಪೇ ಪೂರಿ ಹೋ ಭರ್ಪಾಯಿ ಫಸಲ್ ಬೀಮಿತ್ ರಹೇ ऋणी या अऋणी अब हर किसान लाभ उठाए एक मौसम कदर है सब किसान बीमा कराए प्रधानमंत्री फसल बीमा योजना से हर किसान मुस्काए कृषि और किसान कल्याण मंत्रालय द्वारा किसान हित में जारी प्रधानमंत्री किसान मानधन योजना सिगुदु पेंशन ना कराए फसल बीमा योजना से हर किसान मुस्काए कृषि और किसान कल्याण मंत्रालय द्वारा किसान हित में जारी प्रधानमंत्री किसान मानधन योजना सिगुदु पेंशन ना ಕೃಷಿಕ ಬಾಂಧವರೇ, ಈಗ ಕೇಳಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಂದರ್ಭದಲ್ಲಿ ಹೊಸ ಕೃಷಿ ತಾಂತ್ರಿಕತೆಗಳು ಹಾಗೂ ಸರ್ಕಾರದ ಯೋಜನೆಗಳ ಸೌಲಭ್ಯಗಳನ್ನು ಪಡೆದುಕೊಂಡು ಸಮಗ್ರ ತೋಟಗಾರಿಕೆ ಕೃಷಿಯನ್ನು ಅಳವಡಿಸಿಕೊಂಡಿರುವ ಚಿತ್ರದುರ್ಗ ತಾಲೂಕು ಹಳವುದರ ಲಂಬಾಣಿಹಟ್ಟಿಯ ಪ್ರಗತಿಪರ ಕೃಷಿಕರಾದ ಟಿ ನಿಂಗಾನಾಯ್ಕ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಈಗಾಗಲೇ ಮೇ 29 ತಾರೀಕಿನಿಂದ ಹಿಡಿದು ಜೂನ್ 12 ನಡೀತಾ ಇದ್ದೆ. ಇದರಲ್ಲಿ ಕೃಷಿ ಅಧಿಕಾರಿಗಳು, ಕೃಷಿ ವಿಜ್ಞಾನ ಕೇಂದ್ರಗಳ ವಿಜ್ಞಾನಿಗಳು ರೈತರ ಒಂದು ಗ್ರಾಮಗಳಿಗೆ ಭೇಟಿ ನೀಡಿ ಈಗ ಕೃಷಿ ಸಿದ್ಧತೆ ಅಂತಂದ್ರೆ ಮುಂಗಾರು ಸಿದ್ಧತೆಗಳನ್ನ ಯಾವ ರೀತಿ ಮಾಡಿಕೊಳ್ಬೇಕು, ಜೊತೆಗೆ ಹೊಸ ಹೊಸ ಒಂದು ತಾಂತ್ರಿಕತೆಗಳನ್ನ ಕೃಷಿಯಲ್ಲಿ ಯಾವ ರೀತಿ ಅಳವಡಿಸಿಕೊಳ್ಬೇಕು, ಮತ್ತೆ ಈ ಒಂದು ಸರ್ಕಾರದ ಸೌಲಭ್ಯಗಳನ್ನ ನಮ್ಮ ರೈತರು ಯಾವ ರೀತಿ ಪಡೆದುಕೊಳ್ಬೇಕು, ಈ ನಿಟ್ಟಿನಲ್ಲಿ ಅನೇಕ ವಿಚಾರಗಳನ್ನ ಸಾಕಷ್ಟು ವಿಜ್ಞಾನಿಗಳು ಇವತ್ತು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ರೈತರು ಸಬಲೀಕರಣ ಆಗಲಿ, ಜೊತೆಗೆ ಉತ್ತಮವಾದ ಒಂದು ಬೆಳೆಗಳನ್ನ ಬೆಳೀಲಿ ಅನ್ನುವಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಭಾಗವಾಗಿ ಇವತ್ತು ನಾವು ಚಿತ್ರದುರ್ಗ ತಾಲೂಕಿನ ಅಳುದರ ಲಂಬಾಣಿಹಟ್ಟಿಯ ಪ್ರಗತಿಪರ ಕೃಷಿಕರಾದ ಟಿ ನಿಂಗನಾಯ್ಕ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ನಮಸ್ಕಾರ ನಿಂಗನಾಯ್ಕ ಅವರೇ. ನಮಸ್ತೆ ಸರ್. ನಿಂಗನಾಯ್ಕ ಅವರೇ, ಹೇಳಿ, ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಈಗಾಗಲೇ ಆರಂಭಗೊಂಡಿದೆ, ನಿಮ್ಮ ಗ್ರಾಮಕ್ಕೂ ಸಹ ವಿಜ್ಞಾನಿಗಳು ಕೃಷಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು ಅಂತ ಹೇಳಿದ್ರ, ಅಲ್ಲಿ ನಿಮ್ಗೆ ಏನ್ ಮಾಹಿತಿ ಸಿಕ್ತ? ಈಗ ಕೃಷಿ ವಿಜ್ಞಾನಿಗಳು ಮತ್ತು ಕೃಷಿ ಅಧಿಕಾರಿಗಳು ನಮ್ಮ ಊರಿಗೆ ಬಂದಿದ್ರು, ಇವತ್ತು ಎಲ್ಲಾ ರೈತರು ಬಂದಿದ್ರು ಅಲ್ಲಿ. ನಾವು ಎಲ್ಲ ಕೇಳಿದ್ವಿ ವಿಜ್ಞಾನಿಗಳದು ಮತ್ತು ಕೃಷಿ ಅಧಿಕಾರಿಗಳು. ಈಗ ಮುಂಗಾರು ಹಂಗಾಮು ಪ್ರಾರಂಭ ಆಗಿದೆ, ಬೆಳೆ ವೈವಿಧ್ಯತೆ ಮಾಡ್ರಿ, ಬೆಳೆಗಳಲ್ಲಿ ಅಕ್ಕಡಿ ಬೆಳೆಯಾಗಿ ಬೆಳ್ಕೋಬೇಕು, ಉದಾಹರಣೆಗೆ ಮೆಕ್ಕೆಜೋಳ ಮತ್ತು ಮೆಕ್ಕೆಜೋಳದ ಜೊತೆಗೆ ತೊಗರಿ ಮತ್ತು ತೊಗರಿ ಬೀಜ ಸಹಾಯಧನದಲ್ಲಿ ನಮಗೆ ಕೆವಿಕೆಯಿಂದ ಹೋದರ್ಷ ಕೊಟ್ಟಿದ್ರು. ಎಲ್ಲಾ ರೈತರು ಎಲ್ಲ ಚೆನ್ನಾಗಿ ಬೆಳೆದ್ರು. ಏಕ ಬೆಳೆ ಬೆಳೆಯೋದ್ರಿಂದ ಭೂಮಿ ಫಲವತ್ತತೆಗೆ ಕಡಿಮೆ ಆಗುತ್ತೆ. ಹೆಂಗಪ್ಪ ಅಂದ್ರೆ ಈಗ ದಿನ ದಿನ ವರ್ಷದಿಂದ ವರ್ಷಕ್ಕೆ ಭೂಮಿಯ ಫಲವತ್ತತೆಗೆ ಪೌಷ್ಟಿಕಾಂಶ ಕ್ಷೀಣಿಸ್ತಾ ಐತೆ. ಅದಕ್ಕೋಸ್ಕರ ಈಗ ನಮಗೆ ಕೆವಿಕೆ ವಿಜ್ಞಾನಿಗಳು ಈ ತರ ಬೆಳೆ ವೈವಿಧ್ಯತೆ ಮಾಡ್ರಿ ನೀವು, ಮೆಕ್ಕೆಜೋಳದ ಜೊತೆಗೆ ಅಕ್ಕಡಿ ಬೆಳೆ ಹಾಕ್ರಿ ಅಂತ ಹೇಳಿ ನಮಗೆ ಸಣ್ಣ ರೈತರಿಗೆ ಬೀಜನು ಕೂಡ ಸಾಕಷ್ಟು ರೈತರಿಗೆ ಫ್ರೀ ಕೊಟ್ಟಿದ್ದಾರೆ. ಅದೆಲ್ಲ ಹೋದ ವರ್ಷನೂ ಬೆಳೆದಿದ್ದಾರೆ, ಈ ವರ್ಷನೂ ನಮಗೆ ಕೊಡ್ತೀವಂತ ಈಗ ಇವತ್ತು ಹೇಳಿ ಹೋಗಿದ್ದಾರೆ. ಈ ವಾರದಲ್ಲಿ ಕೊಡಬಹುದು ಅವರು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಅವ್ರು ಹೇಳಿದ್ದು ಈಗ ಕೀಟನಾಶಕಗಳು, ಈಗ ತೋಟಗಾರಿಕೆ ಬೆಳೆಗಳು ಬಹಳಷ್ಟು ಅದಾವ ನಮ್ಮ ಏರಿಯಾದಲ್ಲಿ. ಉದಾಹರಣೆಗೆ ಕೀಟನಾಶಕಗಳು, ಜೈವಿಕ ಕೀಟನಾಶಕಗಳು ಬಳಕೆ ಮಾಡ್ರಿ ನೀವು, ರಾಸಾಯನಿಕಗಳ ಅತಿ ಹೆಚ್ಚಿಗೆ ಬಳಕೆ ಮಾಡಬೇಡ್ರಿ ಅಂತ ಉತ್ತೇಜನ ಕೊಟ್ಟಿದ್ದಾರೆ. ಈಗ ಜೈವಿಕ ಕೀಟನಾಶಕಗಳಾದಂತ ಟ್ರೈಕೋಡರ್ಮಾ ಸುಡೋಮನಾಸ್ ಬಳಸೋದ್ರಿಂದ ರೋಗಗಳು ಕಡಿಮೆ ಆಗುತ್ತೆ. ಮತ್ತಾಮೇಲೆ ಈಗ ಮೆಕ್ಕೆಜೋಳದಲ್ಲಿ ಈಗ ಸೈನಿಕ ಹುಳುಗಳು ಬಾಧೆ ಜಾಸ್ತಿ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ. ಅದಕ್ಕೋಸ್ಕರ ಈಗ ಮೋಹಕ ಬೆಳೆ ಕೊಟ್ಟಿದ್ದಾರೆ ನಮಗೆ, ಹೋದ ವರ್ಷನೂ ಕೊಟ್ಟಿದ್ದಾರೆ ಸರ್ಕಾರದಿಂದ, ಈ ವರ್ಷನೂ ಕೊಡಬಹುದು. ಒಟ್ಟ ಅದನ್ನು ಬಳಕೆ ಮಾಡ್ರಿ, ತಾಂತ್ರಿಕತೆಗಳನ್ನು ಹೇಳಿ ಉತ್ತೇಜನ ಕೊಟ್ಟಿದ್ದಾರೆ. ನಾವು ಅದರ ಪ್ರಕಾರ ಮಾಡಿದ್ದೀವಿ, ಚೆನ್ನಾಗಿ ಬೆಳೆ ಬರ್ತಾ ಇದೆ. ಈಗ ಮುಂಗಾರು ಒಂದು ಕೃಷಿ ಸಿದ್ಧತೆ ಬಗ್ಗೆ ಏನಾದ್ರೂ ಮಾಹಿತಿ ಕೊಟ್ರ? ಮುಂಗಾರು ಕೃಷಿ ಸಿದ್ಧತೆ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದಾರೆ. ಈಗ ಹದವಾಗಿ ಹದ ಮತ್ತು ಬೇದೆ ಸರಿಯಾಗಿ ಬಿತ್ತಿ ಅಂತ ಹೇಳಿದ್ದಾರೆ. ಅದು ಮಳೆ ಈಗ ಒಂದು ವಾರದಿಂದ ಬರ್ತಾ ಇದೆ. ಈಗ ಬಿತ್ತನೆಗೆ ಎಲ್ಲ ಭೂಮಿ ಸಿದ್ಧತೆ ರೈತರೆಲ್ಲ ಮಾಡ್ಕೊಂಡಿದೀವಿ. ಮುಂದೆ ಈಗ ಸ್ವಲ್ಪ ಮಳೆ ಬಿಡುವ ತಕ್ಷಣ ನಾವು ಬಿತ್ತನೆ ಕಾರ್ಯ ಈಗ ಚುರುಕು ಆಗುತ್ತೆ. ಬಿತ್ತನೆಗೆ ಪೂರ್ವ ಈಗ ಮಣ್ಣು ನೀರಿನ ಪರೀಕ್ಷೆ ಬಗ್ಗೆ ಏನಾದರೂ ಮಾಹಿತಿ ಕೊಟ್ರ? ಅವೆಲ್ಲ ಕೊಡ್ತಾನೆ ಇದ್ದಾರೆ, ಬಟ್ ಎಲ್ಲ ರೈತರು ಇನ್ನು ಸಾಕಷ್ಟು ಮಣ್ಣು ನೀರು ಪರೀಕ್ಷೆ ಮಾಡ್ಕೋಬೇಕು. ನಾವೆಲ್ಲ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡಿದೀವಿ, ಅದ್ರ ಪ್ರಕಾರ ನಾವು ಸಮತೋಲನ ಗೊಬ್ಬರನ್ನು ಬಳಸ್ತಾ ಇದ್ದೀವಿ. ಈ ತರ ಮಾಡೋದ್ರಿಂದ ನಮಗೆ ಇಳುವರಿ ಹೆಚ್ಚಾಗಲಿಕ್ಕೆ ಕಾರಣವಾಗಿದೆ. ಈಗ ಮಣ್ಣು ಪರೀಕ್ಷೆಯಿಂದ ಅಂದ್ರೆ ಸಮತೋಲನವಾಗಿ ನಾವು ಹಿತಮಿತವಾಗಿ ಗೊಬ್ಬರಗಳನ್ನ ಕೊಡ್ಲಿಕ್ಕೆ ಇದು ಒಂದು ಸಹಾಯ ಆಗುತ್ತೆ ಅಂತ ಹೇಳಿದ್ರ. ಅಂದ್ರೆ ಎಲ್ಲೇ ಒಂದ್ ಕಡೆ ಕೃಷಿಯಲ್ಲಿ ಖರ್ಚು ಕಡಿಮೆ ಮಾಡ್ಕೊಳ್ಬಹುದಲ್ವಾ? ಈಗ ಕೆಲವು ರೈತರು ಹೆಂಗಪ್ಪ ಅಂತಂದ್ರೆ ಅತಿಯಾಗಿ ಗೊಬ್ಬರಗಳನ್ನ ಹಾಕ್ತಾರೆ, ಅಂದ್ರೆ ಯಾವ ಪೋಷಕಾಂಶಗಳ ಕೊರತೆ ಇದೆ ಈ ನಿಟ್ಟಿನಲ್ಲಿ ಅವ್ರೇನು ಚಿಂತನೆ ಮಾಡಲ್ಲ, ಮಣ್ಣು ಪರೀಕ್ಷೆ ಮಾಡಲ್ಲ. ಅಂದ್ರೆ ಅತಿಯಾಗಿ ನಾವು ಗೊಬ್ಬರಗಳನ್ನ ಬಳಕೆ ಮಾಡಿದ್ದೇ ಆದಲ್ಲಿ ಕೃಷಿಯಲ್ಲಿ ಖರ್ಚು ಜಾಸ್ತಿ ಬಂದು ಕೃಷಿ ಲಾಭದಾಯಕ ಆಗಲ್ವಲ್ವಾ? ಹೌದೌದು, ಒಳ್ಳೆ ಪ್ರಶ್ನೆ ಇದು. ಹೆಂಗಪ್ಪ ಅಂದ್ರೆ ಈಗ ಮಣ್ಣು ಪರೀಕ್ಷೆ ನಾವು ಮಾಡಿಸಿದೀನಿ, ಅದ್ರ ಪ್ರಕಾರ ನಾವು ಹಾಕಿದ್ದೀವಿ. ಈಗ ಜನರಲ್ ಆಗಿ ಹೇಳಬೇಕಪ್ಪ ಅಂದ್ರೆ ನಮ್ಮ ಒಂದು ಏರಿಯಾದಲ್ಲಿ ಮಣ್ಣು ಪರೀಕ್ಷೆ ಒಂದು ರಿಪೋರ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ ಅದರಲ್ಲಿ ಜಿಂಕ್ ಕೊರತೆ ಇದೆ, ಆಮೇಲೆ ಯೂರಿಯಾ ಕೊರತೆ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಅದನ್ನ ಸಮತೋಲನವಾಗಿ ಕೊರತೆ ಇರೋದ್ರನ್ನ ಸ್ವಲ್ಪ ಹಾಕಬೇಕು. ಪೊಟಾಸು ಮತ್ತು DAP ಕಡಿಮೆ ಇದೆ. ಈಗ ಅನಾವಶ್ಯಕವಾಗಿ ಅದನ್ನ ಹಾಕಿ ಖರ್ಚು ಜಾಸ್ತಿ ಮಾಡ್ಕೊಳೋದಕ್ಕಿಂತ ಈಗ ಯಾವ್ದು ಕೊರತೆ ಇದೆ ಅದನ್ನ ಹಾಕೊಂಡು ಒಳ್ಳೆ ಬೆಳೆ ಬೆಳ್ಕೋಬಹುದು. ಈಗ ಹೊಸ ಹೊಸ ಒಂದು ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಬೇಕು ರೈತರು ಅನ್ನುವಂಥದ್ದು ಈ ಅಭಿಯಾನದ ಮುಖ್ಯ ಉದ್ದೇಶ ಆಗಿದೆ. ಅಂದ್ರೆ ನೀವು ಯಾವ ರೀತಿ ಕೃಷಿಯಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡಿದ್ದೀರಾ, ಇದ್ರ ಬಗ್ಗೆ ಹೇಳಿ. ಇದ್ರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ನಾನು ಸಾಕಷ್ಟು ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಈಗ ನಾನು KVK ವಿಜ್ಞಾನಿಗಳು ಮಾರ್ಗದರ್ಶನದಲ್ಲಿ ನಾನು ಎಲ್ಲ ಮಾಡ್ತಾ ಇದ್ದೀನಿ. ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಬೇಸಿಕ್ ಆಗಿ ನಾವು ಮಣ್ಣು ಪರೀಕ್ಷೆ ಮಾಡಿಸಿದ್ದೀನಿ, ನಾನು ಮಣ್ಣು ಪರೀಕ್ಷೆ ಮಾಡಿಸಿದ್ದೀನಿ. ಈಗ ಕೇಂದ್ರ ಸರ್ಕಾರದ ಒಂದು ಅಭಿಯಾನದ ಒಂದು ಮಣ್ಣು ಪರೀಕ್ಷೆ ಚೀಟಿನೂ ಬಂದೈತೆ. ಆಮೇಲೆ ನಮ್ಮ KVKಯಿಂದನೂ ಮಣ್ಣು ಪರೀಕ್ಷೆ ಮಾಡಿಸಿದ್ದೀನಿ. ಅದ್ರ ಪ್ರಕಾರ ನಾನು ಸಮತೋಲನ ಗೊಬ್ಬರವನ್ನು ಉಪಯೋಗಿಸ್ತಾ ಇದ್ದೀನಿ. ಅದು ಒಂದು. ಇನ್ನೊಂದೇನಪ್ಪ ಅಂದ್ರೆ ನಾವು ಜೈವಿಕ ಕೀಟನಾಶಕಗಳನ್ನು ಬಳಸ್ತಾ ಇದ್ದೀನಿ. ಇದು ವಿಜ್ಞಾನಿಗಳ ಒಂದು ಮಾರ್ಗದರ್ಶನದಲ್ಲಿ ಜೈವಿಕ ಕೀಟನಾಶಕಗಳು ಅಂದ್ರೆ ಇದು ಟ್ರೈಕೋಡರ್ಮಾ ಮತ್ತು ಸುಡೋಮನಾಸ್. ಇವು ಜೈವಿಕವಾಗಿ ಒಂದು ರೋಗವನ್ನು ನಿಯಂತ್ರಣ ಮಾಡೋದ್ರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸ್ತದೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಈಗ ಭೂಮಿಯಲ್ಲಿ ಎಷ್ಟೋ ಪೋಷಕಾಂಶಗಳು ಇರ್ತವೆ, ಅದು ಬೆಳೆಗಳಿಗೆ ಲಭ್ಯವಾಗ್ತಾ ಇರಲ್ಲ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ PSB ರಂಜಕ ನಮ್ಮ ಮಣ್ಣಲ್ಲಿ ಇರುತ್ತೆ, ಅದು ಕಠಿಣವಾಗಿರುತ್ತೆ. ಅದನ್ನ ಸುಲಭ ರೂಪದಲ್ಲಿ ಬೆಳೆಗೆ ಕೊಡಬೇಕು ಅಂತ ಒಂದು ಜೈವಿಕ ಗೊಬ್ಬರ ಅಂದ್ರೆ PSB. ಅದನ್ನ ನಾವು ಬಳಸಿದಾಗ ವಾತಾವರಣದಲ್ಲಿ ಇರ್ತಕ್ಕಂತ ಪೋಷಕಾಂಶ ನಾವು ಸುಲಭವಾಗಿ ಕೊಟ್ಟಂಗಾಗುತ್ತೆ. ಅಲ್ಲಿ ನಮಗೆ ಹಣದ ಒಂದು ಉಳಿತಾಯ ಆಗುತ್ತೆ. ಗೊಬ್ಬರ ಒಂದು ಅವನಶ್ಯಕವಾಗಿ ನಾವು DAP ಗೊಬ್ಬರವನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸತಕ್ಕಂಥ ಗೊಬ್ಬರ ಅದನ್ನು ಕೊಡ್ತಾ ಇದ್ದೀವಿ. ಈ ತರ ಎಲ್ಲ ನಾವು ತಾಂತ್ರಿಕವನ್ನ ಅಳವಡಿಸ್ಕೋಬೇಕು, ಈ ತರ ಎಲ್ಲ ಮಾಡಿದೀವಿ. ಮತ್ತಿನ್ನೊಂದೇನಪ್ಪ ಅಂದ್ರೆ ನಾವು ನೈಸರ್ಗಿಕ ಮತ್ತು ಸಾವಯವಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಾ ಇದ್ದೀವಿ. ನೈಸರ್ಗಿಕವಾಗಿ ಮತ್ತು ಸಾವಯವ ಹೆಚ್ಚು ಉತ್ತೇಜನ ಕೊಟ್ಟು ಬೆಳೀತಾ ಇದ್ದೀವಿ. ನಮಗೆ ಆರೋಗ್ಯಕ್ಕೂ ಒಳ್ಳೇದು, ಆಮೇಲೆ ನಮಗೆ ಗ್ರಾಹಕರಿಗೆ ಒಳ್ಳೆಯ ಆಹಾರವನ್ನು ಕೊಡಬಹುದು. ಇನ್ನೊಂದೇನಪ್ಪಾ ಅಂದ್ರೆ ಸರ್ಕಾರ ಯೋಜನೆಗಳು ನಾವು ಚೆನ್ನಾಗಿ ಬಳಸ್ಕೋಬೇಕು. ನಾವು ಸರ್ಕಾರದ ಯೋಜನೆಗಳು ಅಂತಂದ್ರೆ ಯಾವ ರೀತಿ ಉಪಯೋಗ ಮಾಡಿಕೊಂಡಿದ್ರೆ ಇದ್ರ ಬಗ್ಗೆ ಹೇಳಿ. ಹೌದು, ಇದ್ರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಸಾಕಷ್ಟು ಯೋಜನೆಗಳು ಇದಾವೆ. ಈಗ ನಮಗೆ ಮನೆ ಬಾಗಿಲಿಗೆ ಬಂದು ಯಾವ ಯೋಜನೆನೂ ಅಧಿಕಾರಿಗಳು ಕೊಡಕ್ ಆಗಲ್ಲ. ನಾವು ಹೋಗಿ ನಮ್ಮ ಹಕ್ಕದು ಪಡ್ಕೊಳೋದು ಇರುತ್ತೆ, ಪಡ್ಕೋಬಹುದು ನಾವು. ಕೇಂದ್ರ ಸರ್ಕಾರದ ಆಗಿರ್ಬೋದು, ರಾಜ್ಯ ಸರ್ಕಾರದ್ದಾಗಿರ್ಬೋದು. ಉದಾಹರಣೆಗೆ ಹೇಳಕೋಪ ಅಂದ್ರೆ ನಮಗೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಡಿಯಲ್ಲಿ ಅನೇಕ ಸವಲತ್ತುಗಳು ತಗೊಂಡಿದೀವಿ. ಹನಿ ನೀರಾವರಿ ಆಗಿರ್ಬೋದು, ಸ್ಪ್ರಿಂಕ್ಲರ್ ನೀರಾವರಿ ಆಗಿರ್ಬೋದು, ಈ ತರ ರಾಜ್ಯ ಸರ್ಕಾರದ ಯೋಜನೆಯಲ್ಲಿ ಕೃಷಿ ಭಾಗ್ಯ ತಗೊಂಡಿದೀವಿ. ಆಮೇಲೆ ಎರೆಹುಳ ಘಟಕ ಈ ತರ ಎಲ್ಲ ನಮಗೆ ಕೇವಿಕೆಯಿಂದ ಕುರಿ ಕೋಳಿ ಈ ತರ ಎಲ್ಲ ನಮಗೆ ಕೆಲವೊಂದು ಯೋಜನೆಯಲ್ಲಿ ಕೊಟ್ಟಿದ್ದಾರೆ. ಅದರದ ಒಂದು ಉಪಯೋಗ ಪಡ್ಕೊಂಡು ಚೆನ್ನಾಗಿ ಮಾಡ್ತಾ ಇದೀವಿ. ನಾವು ಬೆಳೆ ವೈವಿಧ್ಯ ಮಾಡಿದೀವಿ. ನಾವು ಸುಮ್ಮನೆ ಏಕ ಬೆಳೆ ಪದ್ಧತಿಯಿಂದ ನಮಗೆ ರೈತರಿಗೆ ಈಗ ನೋಡಿ, ನಾವು ಸಾಮಾನ್ಯವಾಗಿ ಈಗ ಏಕ ಬೆಳೆ ಅಂದ್ರೆ ಒಂದು ಯಾವ ಟೈಮ್ನಾಗೆ ಒಂದು ಸಲ ರೇಟ್ ಆಗುತ್ತೆ, ಒಂದ್ಸಲ ರೇಟ್ ಬೀಳುತ್ತೆ. ಈಗ ಟೊಮೆಟೋನೇ ಆಗಿರ್ಬೋದು, ಈ ವರ್ಷ ರೇಟೇ ಇಲ್ಲ. ಈಗ ಬೆಳೆ ವೈವಿಧ್ಯ ಇದ್ರೆ ಒಂದರಲ್ಲಿ ಕೈ ಕೊಟ್ಟರು ಇನ್ನೊಂದು ನಮಗೆ ಕೈ ಹಿಡಿಯುತ್ತೆ ಎಂಬುದಕ್ಕೆ ಬೆಳೆ ವೈವಿಧ್ಯಕ್ಕೆ ಮಾಡಿದ್ವಿ. ನಾವು ಹಣ್ಣಿನ ಬೆಳೆಗಳಲ್ಲಿ ಸಾಕಷ್ಟು ಮಾಡಿದೀವಿ. ಆಮೇಲೆ ಕುರಿ ಕೋಳಿ ಮೀನು ಜೇನು ಕೂಡ ಮಾಡಿದೀವಿ. ಈ ತರ ಎಲ್ಲ ಉಪ ಬೆಳೆಗಳು ಮಾಡೋದ್ರಿಂದ ನಮಗೆ ನಿರಂತರ ಆದಾಯ ಬರುತ್ತೆ, ರೈತರ ಆದಾಯ ಹೆಚ್ಚು ಆಗೇ ಆಗುತ್ತೆ. ಅಂದ್ರೆ ಈ ಅಭಿಯಾನದ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಏಕ ಬೆಳೆ ಪದ್ಧತಿಯನ್ನ ಅನುಸರಿಸದೆ ನಮ್ಮ ಕೃಷಿಕರು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು. ಈಗ ನೀವು ಸಾಕಷ್ಟು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ದೀರಾ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಸಾಕಷ್ಟು ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ದೀರಾ. ಇದ್ರ ಬಗ್ಗೆ ಹೇಳಿ, ಯಾವ ರೀತಿ ಅಳವಡಿಸಿಕೊಂಡಿದ್ದೀರಾ ಅಂತೇಳಿ. ನಮಗೆ ಇದೆಲ್ಲ ಅಳವಡಿಸಿಕೊಳ್ಳಲಿಕ್ಕೆ ನಮಗೆ ಮುಖ್ಯ ಕಾರಣ ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿಗಳು. ಈ ತರ ನೀವು ಏಕ ಬೆಳೆ ಪದ್ಧತಿ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಆದಾಯ ಕಮ್ಮಿ ಆಗುದ್ರೆ ಈಗ ಈ ತರ ಸಮಗ್ರ ಕೃಷಿ ಮಾಡ್ರಿ ಅಂತ ಅವರು ಹೇಳಿದ್ರು. ಆವಾಗ ನಾವು ಇದನ್ನೆಲ್ಲ ಅಳವಡಿಸಿಕೊಂಡಿದೀವಿ, ಇವೆಲ್ಲ ನಾವು ಯಶಸ್ವಿಯಾಗಿ ಮಾಡ್ಕೊಂಡಿದೀವಿ. ತೋಟಗಾರಿಕೆ ಬೆಳೆಯಲ್ಲಿ ನಾವು ಮುಖ್ಯವಾಗಿ ಹಣ್ಣಿನ ಬೆಳೆ ಮಾಡಿದೀವಿ, ಅದರಲ್ಲಿ ಮತ್ತೆ ಸಾಂಬಾರು ಬೆಳೆಗಳು ಹಾಕಿದೀವಿ, ಮತ್ತೆ ಉಪಕಸಬಾಗಿ ಕೋಳಿ ಸಾಕ್ತಾ ಇದೀವಿ, ಕುರಿ ಸಾಕ್ತಾ ಇದೀವಿ, ಮೀನುಗಾರಿಕೆ ಇದೆ, ಜೇನು ಸಾಕಾಣಿಕೆ. ಜೇನುನಲ್ಲಿ ನಮಗೆ ಯಾವುದು ನ್ಯಾಷನಲ್ ಬೊಟಾನಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಲಕ್ನೋದವರು ಬಂದು ನಮಗೆ ತರಬೇತಿ ಏರ್ಪಾಟ್ ಮಾಡಿ ನಮಗೆ ಜೇನು ಪೆಟ್ಟಿಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಎಲ್ಲ ದ್ವಿಗುಣ ಮಾಡ್ಕೊಂಡಿದೀವಿ. 5 ಪೆಟ್ಟಿಗೆ ಕೊಟ್ಟಿದ್ದೀವಿ, ಆಗಲೇ 10 ಪೆಟ್ಟಿಗೆ ಮಾಡಿದೀವಿ. ಮತ್ತೆ ಜೇನು ತುಪ್ಪ ಎಲ್ಲ ತೆಗಿತಾ ಇದೀವಿ, ಜೇನು ನಮ್ಮ ಮಾರಾಟ ಮಾಡ್ತಾ ಇದೀವಿ. ಈ ತರ ಎಲ್ಲ ನಾವು ಮಾಡಿಕೊಂಡಾಗ ರೈತರಿಗೆ ಆದಾಯ ಹೆಚ್ಚಿಗೆ ಆಗೇ ಆಗುತ್ತೆ. ಏಕ ಬೆಳೆ ಪದ್ಧತಿ ಮಾಡೋದಕ್ಕಿಂತ ಈ ತರ ವಿವಿಧ ಬೆಳೆಯಲ್ಲಿ ವೈವಿಧ್ಯ ಮಾಡೋದ್ರಿಂದ ರೈತರಿಗೆ ಸಾಕಷ್ಟು ಆದಾಯ ಇದೆ. ಈಗ ಕೃಷಿ ಜೊತೆಗೆ ಉಪಕಸವಾಗಿ ಈಗೆಲ್ಲ ಕುರಿ ಕೋಳಿ ಹೈನುಗಾರಿಕೆ ಮಾಡಿದ್ರೆ ಅದರಿಂದಲೂ ಸಾಕಷ್ಟು ಕೃಷಿಯಲ್ಲಿ ನಾವು ಆರ್ಥಿಕವಾಗಿ ಮೇಲ್ ಬರ್ಬೋದು. ಹೇಗಪ್ಪ ಅಂತಂದ್ರೆ, ಒಂದ್ ಕಡೆ ಈಗ ಆಗುವಂತ ಖರ್ಚನ್ನ ಕಡಿಮೆ ಮಾಡಿಕೊಳ್ಬಹುದು. ಗುಣಮಟ್ಟದ ಈ ಕಟ್ಟಿಗೆ ಗೊಬ್ಬರ, ಈ ಜೀವಾಮೃತ, ಗಂಜಲು ಇವನ್ನೆಲ್ಲ ಕೊಟ್ಟು ಉತ್ತಮವಾದ ಬೆಳೆಗಳನ್ನ ಬೆಳಿಬಹುದು. ಈ ನಿಟ್ಟಿನಲ್ಲಿ ಏನಾದ್ರೂ ನೀವು ಪ್ರಯತ್ನ ಮಾಡಿದ್ರೆ? ಹೌದು, ಸಾಕಷ್ಟು ಪ್ರಯತ್ನ ಮಾಡಿದೀವಿ ನಾವು. ಯಾಕಂದ್ರೆ ನಮಗೆ ಕುರಿ ಸಾಕೋದ್ರಿಂದ ನಮಗೆ ಡೈಲಿ ಒಂದ್ 2 ಪುಟ್ಟಿ ಗೊಬ್ಬರ ಸಿಗ್ತಾ ಐತೆ. ಆಮೇಲೆ ಕುರಿಯಿಂದಾನು ನಮಗೆ ಒಂದು 4-5 ತಿಂಗಳಿಗೆ ಡಬಲ್ ಇನ್ಕಮ್ ಬರ್ತಾ ಐತೆ. ಈ ಕಡೆ ಜೇನಿಂದಾನು ಇನ್ಕಮ್ ಬರ್ತಾ ಐತೆ, ಈ ಕಡೆ ಕುರಿಯಿಂದಾನು ಬರ್ತಾ ಐತೆ. ಕೋಳಿ ಅಂದ್ರೆ ಸ್ವಲ್ಪ ಮಟ್ಟಿಗಿದೆ, ಮನೆ ಬಳಕೆಗೆ ಮಾಡ್ಕೊಂತೀವಿ. ಆಮೇಲೆ ಮೀನುಗಾರಿಕೆ ಇದೆ, ಮೀನುಗಾರಿಕೆಯಿಂದ ಅಂತ ಏನು ಆದಾಯ ಬಂದಿಲ್ಲ, ಒಟ್ಟು ಅದು ಮೀನುಗಾರಿಕೆನೂ ಮಾಡಿದೀವಿ ನಾವು. ಈಗ ಸದ್ಯಕ್ಕೆ ನಮಗೆ ಹಣ್ಣಿನ ಬೆಳೆಗಳು ಇದೆ. ಹಣ್ಣು ಅಂದ್ರೆ ನಾವು ವಿಶೇಷವಾಗಿ ಹಾಕಿರೋದು ಕಸ್ಟರ್ಡ್ ಆಪಲ್ ಅಂತ, ಅದು IHR ನವರು ರಿಸರ್ಚ್ ಮಾಡಿ ಬಿಡುಗಡೆ ಮಾಡಿರ್ತಕ್ಕಂತ ತಳಿ ಅದು. ಈ ವರ್ಷ ಒಳ್ಳೆ ಬೆಳೆ ಇದೆ. ಅದರೊಳಗೆ ಮತ್ತೆ ಇಂಟರ್ ಕ್ರಾಪ್ ಆಗಿ ನಾವು ಪೇರ್ಲ ಹಾಕಿದೀವಿ, ಅದು ಸೀಡ್ಲೆಸ್, ಅದು ಜಪಾನೀಸ್ ರೆಡ್ ವೆರೈಟಿ ಅಂತ. ಅದು ಹೊಸ ಬೆಳೆ, ಅದು ಒಳ್ಳೆ ಮಾರ್ಕೆಟ್ ನಲ್ಲಿ ಚೆನ್ನಾಗಿ ಬೇಡಿಕೆ ಇರೋದ್ರಿಂದ ತೈವಾನ್ ವೈಟ್ ಅಂತ ಅವು ಹಾಕಿದೀವಿ. ಈಗ ಮುಂದಿನ ದಿನಗಳಲ್ಲಿ ನೋಡ್ಬೇಕದು ನಿರೀಕ್ಷೆ. ಈಗ ಸದ್ಯಕ್ಕೆ ನಮಗೆ ಕಸ್ಟರ್ಡ್ ಆಪಲ್ ಇಂದ ಚೆನ್ನಾಗಿ ಆದಾಯ ಬರ್ತಾ ಇದೆ. ಈಗ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ರಲ್ಲ, ಎಷ್ಟು ಎಕರೆ ಒಳಗಡೆ ಅಳವಡಿಸಿಕೊಂಡಿದ್ರ ಸಮಗ್ರ ಕೃಷಿ? ಈಗ ನಾವು 3.5 ಎಕರೆಯಲ್ಲಿ ಅಳವಡಿಸಿಕೊಂಡಿದೀವಿ. 3.5 ಎಕರೆಯಲ್ಲಿ ಅಳವಡಿಸಿಕೊಂಡು ಅದರದ್ದು ಉತ್ಪನ್ನ ತಗೊಂತಾ ಇದೀವಿ. ಅಂದ್ರೆ ಸಮಗ್ರ ಕೃಷಿ ಅಂದ್ರೆ ಅದರಲ್ಲಿ ನಾವು ನೈಸರ್ಗಿಕ ಮತ್ತು ಸಾವಯವ ಮಾಡ್ತಾ ಇದೀವಿ. ಇದು ಏನಪ್ಪಾ ಅಂದ್ರೆ ಒಂದು ಪರಿಸರಕ್ಕೆ ಪೂರಕವಾದ ಕೃಷಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಬಾರ್ಡರ್ ನಲ್ಲಿ ಒಂದು ಅರಣ್ಯ ಗಿಡಗಳು ಇದಾವೆ, ಅರಣ್ಯ ಗಿಡನೂ ಬೇಕು ನಮಗೆ. ಆಮೇಲೆ ಅದ್ರ ಜೊತೆಗೆ ಅದಕ್ಕೆ ಎಲ್ಲ ಕಾಳು ಮೆಣಸಿನ ಬಳ್ಳಿ ಹಬ್ಬಿಸಿದೀವಿ, ಕಾಳು ಮೆಣಸಿನ ಬಳ್ಳಿನೂ ಚೆನ್ನಾಗಿ ಬರ್ತಾ ಇದೆ, ಅದರಿಂದ ನಮಗೆ ಆದಾಯ ಸಿಗುತ್ತೆ. ಆಮೇಲೆ ಇದು ಅರಣ್ಯ ಗಿಡಗಳು ಅಂದ್ರೆ ನಮಗೆ ಒಂಥರ ಲೈಫ್ ಇನ್ಸೂರೆನ್ಸ್ ಇದ್ದಂಗೆ. ಇದ್ದಂಗೆ, ಅವು ಲಾಸ್ಟಿಗೆ ನಮಗೆ ಇನ್ಕಮ್ ಕೊಡ್ತವೆ, ಅಲ್ಲಿವರೆಗೂ ನಾವು ಅದನ್ನು ಸಾಕ್ಬೇಕು. ಅದು ಪರಿಸರಕ್ಕೆ ಒಂದು ಪೂರಕವ, ಯಾಕಂದ್ರೆ ಬರೀ ಬೆಳೆ ಬೆಳೆಯೋದು ಮುಖ್ಯ ಅಲ್ಲ, ನಮಗೆ ಅರಣ್ಯ ಗಿಡಗಳು ಇದ್ರೇನೆ ಮನೆಗೆ ಪರಿಸರ ಉಳಿಯೋದು, ಮಳೆ ಬೆಳೆ ಚೆನ್ನಾಗಿ ನಮ್ಮ ವಾತಾವರಣ ಚೆನ್ನಾಗಿರೋದಕ್ಕೆ ನಾವು ಆ ತರ ಒಂದು ಬಯೋಡೈವರ್ಸಿಟಿ ಟೈಪ್ ನಾವು ವ್ಯವಸಾಯ ಮಾಡ್ತಾ ಇದೀವಿ. ಅಂದ್ರೆ ಈ ಒಂದು ಅಭಿಯಾನದಲ್ಲಿ ಅರಣ್ಯಕ್ಕೂ ಸಹ ಹೆಚ್ಚು ಒತ್ತನ್ನು ಕೊಡಲಾಗಿದೆ. ಅಂದ್ರೆ ಇವತ್ತು ಅರಣ್ಯ ಇದ್ರೆ ಈಗ ನಾಡು ನಾವು ರಕ್ಷಣೆ ಮಾಡ್ಕೊಳ್ಬಹುದು, ಉತ್ತಮವಾದ ಒಂದು ಮಳೆಗಾಲ ಆಗುತ್ತೆ. ಅಂದ್ರೆ ಅರಣ್ಯ ಸಸಿಗಳು ಅಂತಂದ್ರೆ ಎಷ್ಟು ನೀವು ಹಾಕಿ ಬೆಳೆಸ್ತಾ ಇದ್ದೀರಾ? ಅರಣ್ಯ ಸಸಿ ನಾವು ಒಂದು ಬಾಡಿಗೆ 100 ಗಿಡ ಇದೆ. ಎಲ್ಲಾ ರೈತರು ಇಷ್ಟು ಅಳವಡಿಸ್ಕೊಂಡ್ರೆ ಒಂದು ಒಬ್ಬೊಬ್ರು ಇಷ್ಟಿಷ್ಟು 100 ಗಿಡ ಹಾಕಿದ್ರೆ ಒಂದು ಅರಣ್ಯನೇ ಆಗುತ್ತೆ. ಆ ತರ ಎಲ್ಲಾ ರೈತರಿಗೂ ನಾವು ಉತ್ತೇಜನ ಕೊಡ್ತಾ ಇದೀವಿ. ಕೆಲವರು ಮಾಡ್ತಿದ್ದಾರೆ, ಕೆಲವರು ಇನ್ನು ಮಾಡಬೇಕು. ಈಗ ಅರಣ್ಯ ಸಸಿಗಳನ್ನ ನಾವು ಬದುಗಳಲ್ಲಿ ಹಾಕೋದ್ರಿಂದ ಈಗ ಮಣ್ಣು ಮತ್ತು ನೀರನ್ನ ಸಂರಕ್ಷಣೆ ಮಾಡಬಹುದು ಅಂತ ಅನ್ಸಲ್ವಾ ನಿಮಗೆ? ಅನ್ಸುತ್ತೆ, ನಮಗೆ ಅನಿಸ್ತಾ ಇದೆ. ನಮಗೆ ಆ ತರ ಮಾಡೋದ್ರಿಂದ ಈಗ ಯಾವುದೇ ಒಂದು ಖಾಲಿ ಹೊಲದಲ್ಲಿ ನಾವು ಒಂದು ಕೊಡ ನೀರ್ ಹಾಕಿದ್ರೆ ಸುಮ್ನೆ ಹರಿದು ಹೋಗುತ್ತೆ. ಅದೇ ನಮ್ಮ ಅರಣ್ಯ ಬದುನಲ್ಲಿ ಒಂದು ಕೊಡ ಅಲ್ಲ ಒಂದು ಡ್ರಮ್ ನೀರ್ ಸುರಿದ್ರು ಒಂದು ಇಂಚ್ ಕೂಡ ಹರಿದು ಹೋಗಲ್ಲ, ಅಲ್ಲೇ ಇಂಗುತ್ತೆ. ಯಾಕೆ ಇಂಗುತ್ತಪ್ಪ ಅಂದ್ರೆ ಅಲ್ಲಿ ಬಯೋಡೈವರ್ಸಿಟಿ ಬೆಳೀತಾ ಇರುತ್ತೆ, ಅಲ್ಲಿ ಸೂಕ್ಷ್ಮಜೀವಿ ಇರುತ್ತೆ, ಎರೆಹುಳ ಇರುತ್ತೆ. ಅದಕ್ಕೋಸ್ಕರ ಅರಣ್ಯ ಗಿಡಗಳು ಬೇಕು, ಅದ್ರ ಜೊತೆಗೆ ಪೂರಕವಾದ ಬೆಳೆಗಳು ನಾವು ಬೆಳ್ಕೋಬೇಕಾಗುತ್ತೆ. ಪೂರಕವಾಗಿದ್ರೆ ನಾವು ಬೆಳೆದಿವಿಲ್ಲ, ಈಗ ಅರಣ್ಯ ಗಿಡಗಳ ಮಧ್ಯೆ ಕಾಳು ಮೆಣಸು ಹಾಕಿದ್ದೀವಿ. ಆಮೇಲೆ ಈಗ ನಮ್ದು ಸೀತಾಫಲ ಗಿಡ ಇದೆ, ಗಿಡದಿಂದ ಗಿಡಕ್ಕೆ 12 ಅಡಿ ಇದೆ, ಸಾಲಿನ ಸಾಲಿಗೆ 15 ಅಡಿ ಇದೆ. ಒಳಗಡೆ ಮತ್ತೆ ನಾವು ಪೂರಕವಾಗಿ ಸೀಬೆ ಗಿಡ ಹಾಕಿದೀವಿ. ಈ ತರ ಒಂದಕ್ಕೊಂದು ಪೂರಕ, ಆಮೇಲೆ ಮತ್ತೆ ಅದರಲ್ಲಿ ತರಕಾರಿ ಬೆಳ್ಕೋಬಹುದು ನಾವು. ಅದರಲ್ಲಿ ಶುಂಠಿ ಹಾಕಿದೀವಿ, ಮತ್ತೆ ಅರಿಶಿನ ಹಾಕಿದೀವಿ. ಈ ತರ ಎಲ್ಲ ಒಂದಕ್ಕೊಂದು ಬೆಲ್ಟ್ ಈ ತರ ಒಂದು ಏನಪ್ಪ ಅಂದ್ರೆ ಪೂರಕ, ಎಲ್ಲವೂ ಇನ್ಕಮ್ ಬರಬೇಕು ರೈತರಿಗೆ. ಆಮೇಲೆ ನಾವು ಅಡಕೆಗೆ ಬಂದಾಗ ಸಾಕಷ್ಟು ನಮ್ಮ ಏರಿಯಾದಲ್ಲಿ ಅಡಕೆ ಹಾಕಿದ್ದಾರೆ. ಅಡಕೆಯಲ್ಲಿ ಸಾಕಷ್ಟು ಈಗ ರೈತರು ತಿಳ್ಕೋಬೇಕು, ಅದರಲ್ಲಿ ಮಿಶ್ರ ಬೆಳೆ ಸಾಕಷ್ಟು ಮಾಡಬಹುದು ನಾವು. ಈಗ ನಮ್ಮ ಅನುಭವದ ಪ್ರಕಾರನೇ ವಿಜ್ಞಾನಿಗಳು ಹೇಳೋದು ಮತ್ತು ನಮ್ಮ ಅನುಭವ ಪ್ರಕಾರ ಅದರಲ್ಲಿ ಕಾಳುಮೆಣಸು ಬೆಳ್ಕೋಬಹುದು, ಆಮೇಲೆ ಕೋಕೋ ಬೆಳ್ಕೋಬಹುದು, ಆಮೇಲೆ ಬೇರೆ ಬೇರೆ ಸಾಂಬಾರು ಬೆಳೆಗಳು ಬೆಳ್ಕೋಬಹುದು. ಅಡಕೆ ಅಷ್ಟೇ ಇನ್ಕಮ್ ಅದರಲ್ಲೂ ಬರುತ್ತೆ. ಇವೆಲ್ಲ ಬೇಡಿಕೆ ಇರತಕ್ಕಂತ ಬೆಳೆಗಳು ಇವೆಲ್ಲ. ರೈತರು ಆತರ ಇವೆಲ್ಲ ಯೋಚನೆ ಮಾಡಿ ಆತರ ಬೆಳ್ಕೊಂಡ್ರೆ ಈ ಡಬಲ್ ಇನ್ಕಮ್ ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಈಗ ಅಡಿಕೆ ಬೆಳೆ ಬಗ್ಗೆ ಹೇಳಿದ್ರೆ ನೀವು, ಈಗ ಸಾಕಷ್ಟು ರೈತರಿಗೆ ಅಡಿಕೆ ಅಡಿಕೆ ಅಂತೇಳಿ ಸಾಕಷ್ಟು ಅಡಿಕೆ ಬೆಳೆಯುವಂತದ್ದನ್ನ ನಾವು ನೋಡಿದ್ವಿ ಅಲ್ವಾ? ಅದರಲ್ಲೂ ನೀವು ಅಡಿಕೆ ಬೆಳೆಯನ್ನ ಬಿಟ್ಟು ವಿಶೇಷವಾಗಿ ಹಣ್ಣಿನ ಬೆಳೆಗಳಿಗೆ ಯಾಕೆ ಆಸಕ್ತಿ ಕೊಟ್ರೆ? ಈಗ ನಾವು ಅದ್ರ ಬಗ್ಗೆ ಹೇಳಬೇಕಪ್ಪ ಅಂದ್ರೆ, ನಾವು ಮೊದಲೆಲ್ಲ ಅಡಿಕೆ ಹಾಕಿದ್ವಿ. ಅಡಿಕೆ ಹಾಕಿದಾಗ ನಮ್ಮ ಏರಿಯಾದಲ್ಲಿ ಎಲ್ಲ ಬೋರ್ ಎಲ್ಲ ಡ್ರೈ ಆದಾಗ ನಾವು ಅಡಿಕೆ ಸ್ವಲ್ಪ ಕೈ ಬಿಟ್ಟು ಇದರ ಬಗ್ಗೆ ರಿಸರ್ಚ್ ಮಾಡ್ಕೊಂತ ಹೋದಾಗ ನಮಗೆ ಸೀತಾಫಲ ಒಂದು ಸಿಕ್ತು. ಸೀತಾಫಲ ಹಾಕಿದೀವಿ ನಾವು, ಅಡಕೆಗಿಂತಾನು ಡಬಲ್ ಇನ್ಕಮ್ ನಮಗೆ ಬರ್ತಾ ಐತೆ. ಆಮೇಲೆ ನಾವು ಹಾಕಿರೋ ಬೆಳೆ ಹೆಂಗಪ್ಪ ಅಂದ್ರೆ, ಇದಕ್ಕೆ ನೀರು ಕಡಿಮೆ, ಆಮೇಲೆ ಈಗ ಅತಿ ಹೆಚ್ಚಿಗೆ ಈಗ ಒಂದೊಂದು ಎಕರೆ 2-2 ಎಕರೆ ಅಡಕೆ ಇರೋರು 5-6 ಬೋರ್ ಹೊಡ್ಸ್ಕೊಂಡು ಇರೋದಾರೆ. ಅದಕ್ಕೆಲ್ಲ ಖರ್ಚೆಷ್ಟು, ದುಡ್ಡೆಷ್ಟು? ಈಗ ನಮಗೇನಪ್ಪ ಅಂದ್ರೆ ಈಗ ಒಂದು ಬೋರ್ ಇದ್ರೇನೆ ಸಾಕು, ಹಣ್ಣಿನ ಬೆಳೆಗಳು ಮಾಡ್ಕೋಬಹುದು. ಈ ತರ ನಾವು ಮಾಡ್ತಾ ಇದೀವಿ. ಈಗ ವಿಶೇಷವಾಗಿ ಒಳ್ಳೆಯ ಉತ್ತಮವಾದ ಒಬ್ಬ ರೈತರು ಅಂತೇಳಿ ನಿಮ್ಮನ್ನು ಗುರುತಿಸಿದ್ದಾರೆ. ಈಗ ನೀವು ದೆಹಲಿ ತನಕ ಹೋಗಿ ಬಂದ್ರಿ ಅಲ್ವಾ? ಯಾವ ಇಲಾಖೆಯಿಂದ ನಿಮ್ಮನ್ನ ಅಲ್ಲಿ ಕಳಿಸಿದ್ರು, ಅಲ್ಲಿ ಏನೋ ನಿಮಗೆ ಮಾಹಿತಿ ಸಿಕ್ತು? ಈಗ ನಮಗೆ ಈಗ ಲಾಸ್ಟ್ ಇಯರ್ ಒಂದು ಇನ್ವಿಟೇಷನ್ ಬಂದಿತ್ತು. ಈಗ ನಿಮಗೆ ಡೈಲಿ ಒಂದು ಪ್ರಧಾನಮಂತ್ರಿ ಒಂದು ಪ್ರೋಗ್ರಾಮಿಗೆ ನಿಮಗೆ ಆಯ್ಕೆ ಆಗಿದ್ದೀರಾ, ನೀವು ಹೋಗ್ಬೇಕಂತ ಹೇಳಿದಾಗ ನಮಗೆ ಬಹಳ ಖುಷಿ ಆಯ್ತು. ಪ್ರಧಾನಮಂತ್ರಿಯ ಒಂದು ಪ್ರೋಗ್ರಾಮ್ ಇತ್ತಲ್ಲಿ ಡೆಲ್ಲಿಯಲ್ಲಿ ICAR ಆವರಣದಲ್ಲಿ, ಆವಾಗ ಚಿತ್ರದುರ್ಗ ಜಿಲ್ಲೆಯಿಂದ ಆಯ್ಕೆ ಮಾಡಿ ನಿಮಗೆ ಕಳಿಸಿದ್ರು. ಅಲ್ಲಿ ಒಂದು ಪ್ರೋಗ್ರಾಮ್ ಏನಂದ್ರೆ PM ಕಿಸಾನ್ ಮತ್ತು ಒಂದು ಅಗ್ರಿ ಸ್ಟಾರ್ಟ್ಅಪ್, ಅದು ಒಂದು ಪ್ರೋಗ್ರಾಮಿಗೆ ನೀವು ಭಾಗವಹಿಸಬೇಕು ಅಂತ ಹೇಳಿದಾಗ ನಾನು ಅಲ್ಲಿ ಭಾಗವಹಿಸಿ ಬಂದಿದ್ದೆ. ಅಲ್ಲಿ ನಮಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡು ಬಂದೆ ನಾನು. ಏನ್ ಮಾಹಿತಿ ಸಿಕ್ತು ನಿಮಗೆ ಅಲ್ಲಿ? ಅಲ್ಲಿ ಏನ್ ಮಾಹಿತಿ ಅಪ್ಪ ಅಂದ್ರೆ, ಈಗ ಅಗ್ರಿ ಸ್ಟಾರ್ಟ್ಅಪ್ ನಲ್ಲಿ ಸಾಕಷ್ಟು ಈಗ ಅಗ್ರಿ ವೇಸ್ಟ್, ಈಗ ಅಡಿಕೆ ಸಿಪ್ಪೆದೇ ಅಲ್ಲಿ ಇತ್ತು, ಕೃಷಿ ತ್ಯಾಜ್ಯದಿಂದ ಮರು ಯಾವ ತರ ಬಳಕೆ ಮಾಡ್ಕೋಬೇಕು, ಅಡಿಕೆ ಸಿಪ್ಪೆಯಿಂದ ಎರೆಹುಳ ಗೊಬ್ಬರ, ಅಡಿಕೆ ಹಾಳೆಯಿಂದ ಚಪ್ಪಲಿ, ಒಂಥರ ಪ್ಲಾಸ್ಟಿಕ್ ಚಪ್ಪಲಿ ತಲ ಮಾಡಿ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ರು ನಮ್ ಕರ್ನಾಟಕದವ್ರೆ. ಆಮೇಲೆ ಅಡಿಕೆ ಹಾಳೆಯಿಂದ ತಟ್ಟೆ ಇವೆಲ್ಲ. ಆಮೇಲೆ ಈಗ ಹೊಸ ಹೊಸ ತಂತ್ರಜ್ಞಾನಗಳು, ಈಗ ಕೃಷಿಯಲ್ಲಿ ಡ್ರೋನ್ಗಳ ಬಳಕೆ, ಈಗ ಅಡಿಕೆ ಮರ ಇದೆ ಅಲ್ಲೆಲ್ಲ ಹೋಗಿ ಲಘು ಪೋಷಕಾಂಶಗಳು ಸ್ಪ್ರೇ ಮಾಡ್ಲಿಕ್ಕೆ ಆಗಲ್ಲ, ಅದೇ ಡ್ರೋನ್ ಮುಖಾಂತರ ಇಮಿಡಿಯೇಟ್ಲಿ ಒಂದು 10 ನಿಮಿಷಕ್ಕೆ ಸ್ಪ್ರೇ ಮಾಡಿ ಬರಬಹುದು. ಆ ತರ ಎಲ್ಲ ತಂತ್ರಜ್ಞಾನ ಅಲ್ಲೆಲ್ಲ ಸಾಕಷ್ಟು ನಾವು ತಿಳ್ಕೊಂಡು ಬಂದ್ವಿ ಅಲ್ಲಿ. ಈಗ ದೆಹಲಿಯಲ್ಲಿ ನಿಮಗೆ ಸಾಕಷ್ಟು ಹೊಸ ಹೊಸ ಒಂದು ತಂತ್ರಜ್ಞಾನಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ರಲ್ಲ, ಯಾವ ರೀತಿ ನೀವು ಅಳವಡಿಸಿಕೊಂಡ್ರ ನಿಮ್ಮ ಕೃಷಿಯಲ್ಲಿ? ನಾವು ಅಳವಡಿಸಿಕೊಂಡಿದ್ದೀವಿ. ಈಗ ಇವೆಲ್ಲ ನಾವು ಸರ್ಕಾರದ ಯೋಜನೆಗಳು ನಾವು ಯಾವ್ದಕ್ಕೂ ದುರುಪಯೋಗ ಮಾಡಿಕೊಂಡಿಲ್ಲ. ಎಲ್ಲವೂ ನಾವು ತಿಳ್ಕೊಂಡಿರೋದು ಎಲ್ಲವೂ ನಾವು ಅಳವಡಿಸಿಕೊಂಡಿದ್ದೀವಿ. ಕೊಟ್ಟಿರೋ ಯೋಜನೆಗಳೆಲ್ಲ ಉಪಯೋಗ ಮಾಡ್ಕೊಂಡಿದ್ದೀವಿ. ಈಗ ಅಡಕೆ ಸಿಪ್ಪೆ ಎಲ್ಲೆಂದ್ರಲ್ಲೇ ರೋಡಿನ ಪಕ್ಕ ಬಿಸಾಟುವಂತದ್ದನ್ನ ನಾವು ನೋಡಿದ್ವಿ. ಅಂದ್ರೆ ಅದರಿಂದ ಸಾಕಷ್ಟು ಒಳ್ಳೆಯ ಒಂದು ಉತ್ತಮವಾದ ಕಾಂಪೋಸ್ಟ್ ಗೊಬ್ಬರ ಮಾಡಿಕೊಳ್ಬಹುದು ಅಂತ ನಿಮ್ಗೆ ಮಾಹಿತಿ ಸಿಕ್ತು. ಹೌದು, ಒಳ್ಳೆ ಪ್ರಶ್ನೆ ಇದು. ನಮಗೆ ಅದು ರೋಡಿನ ಮಗ್ಲದ ಅಡಕೆ ಸಿಪ್ಪೆ ನೋಡಿದ್ರೆ ಬಹಳ ಸಂಕಟ ಆಗುತ್ತೆ. ಯಾಕಪ್ಪ ಅಂದ್ರೆ ನಮ್ಮ ರೈತರು ಅದು ಒಂದು ಚಿನ್ನ ಅಂತ ತಿಳ್ಕೊಬೇಕು. ನಾವು ಅಡಕೆ ಸಿಪ್ಪೆ ಅದನ್ನ ಸುಮಾರು ಒಂದು 2-3 ತಿಂಗಳಲ್ಲೇ ಗೊಬ್ಬರ ಆಗುತ್ತದು. ಅದನ್ನ ನಾವು ಅಡಕೆ ಸಿಪ್ಪೆಯನ್ನ ಎರೆಹುಳ ತೊಟ್ಟಿ ಮಾಡಿಕೊಂಡು ಆ ಸಿಪ್ಪೆಯನ್ನು ಮರುಬಳಕೆ ಮಾಡಿಕೊಂಡ್ರೆ ಅದರಿಂದಾನೆ ಗೊಬ್ಬರ ಬಳಕೆ ಮಾಡ್ಕೋಬಹುದು. ಈಗ ಏನಪ್ಪ ಅಂದ್ರೆ ಈಗ ಸಾಮಾನ್ಯವಾಗಿ ರೈತರು ಹೇಳೋದು ಏನ್, ನಮಗೆ ಹರಳು ಉದುರ್ತಾ ಐತೆ, ಆಮೇಲೆ ಹರಳು ನಿಲ್ತಾ ಇಲ್ಲ. ಯಾವ್ದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಪೋಷಕಾಂಶದ ಕೊರತೆನೆ. ಈಗ ಅಲ್ಲಿ ಯಾವ್ದೇ ಸುಮ್ಮನೆ ರಾಸಾಯನಿಕ ಗೊಬ್ಬರ ಮಾಡಿ ಹಾಕಿದ್ರೆ ಅದು ಅಲ್ಲ. ಅದಕ್ಕೆ ಅಡಕೆಗೆ ಏನಪ್ಪಾ ಅಂದ್ರೆ ಸಾವಯವ ಗೊಬ್ಬರ ಬೀಳ್ಬೇಕು. ಈ ತರ ಒಂದು ಅಡಕೆ ಸಿಪ್ಪೆಯನ್ನು ಮರುಬಳಕೆ ಮಾಡಿ ಅದೇ ತೋಟಕ್ಕೆ ಹಾಕಿದಾಗ ಯಾವ್ದೇ ಕಾರಣಕ್ಕೂ ಅಡಕೆ ಇಳುವರಿ ಕಡಿಮೆ ಆಗಲ್ಲ, ಅಡಕೆ ಇಳುವರಿ ಜಾಸ್ತಿನೇ ಆಗುತ್ತೆ. ಅಂದ್ರೆ ಯಾವ ರೀತಿಯಾದಂತ ಕೃಷಿಯಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಬಹುದು ಅನ್ನೋದು ನಮ್ಮ ಕೈಲೇ ಇದೆ ಅಂತ ಹೇಳ್ತೀರಾ? ಹೌದೌದು. ಈಗ ನೀವು ಹೆಚ್ಚು ಹೆಚ್ಚು ಒತ್ತನ್ನು ಕೊಟ್ಟಿದ್ದೀರಾ ಸಾವಯವ ಕೃಷಿಗೆ, ಯಾಕೆ ನಿಮಗೆ ಸಾವಯವ ಕೃಷಿ ಅಂತ ಮನಸ್ಸು ಮಾಡಿದ್ರೆ? ಸಾವಯವ ಕೃಷಿಗೆ ನಾವು ಯಾಕೆ ಮನಸ್ಸು ಮಾಡಿದೀವಿ ಅಂದ್ರೆ ನಮಗೆ ಆರೋಗ್ಯಕ್ಕೂ ಒಳ್ಳೇದು, ಆಮೇಲೆ ನಾವು ಕಣ್ಣಾರೆ ಪ್ರಾಕ್ಟಿಕಲ್ ಅಲ್ಲಿ ನೋಡ್ತಾ ಇದೀವಿ. ನಾವು ಈಗ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕೋದು ಒಂದೇ, ನಾವು ಬೋಂಡಾ ಬಜಿ ತಿನ್ನೋದು ಒಂದೇ, ಅದು ಆರೋಗ್ಯಕ್ಕೆ ಹಾನಿಕರ ಬೋಂಡಾ ಬಜಿ. ಈಗ ಆರೋಗ್ಯಕ್ಕೆ ಒಳ್ಳೇದೇನಪ್ಪ ಅಂದ್ರೆ ನಮಗೆ ರಾಗಿ ಮುದ್ದೆ ಊಟ ಒಳ್ಳೇದು. ಅದೇ ತರ ಈಗ ಇದು ರಾಸಾಯನಿಕ ಗೊಬ್ಬರದ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಅದು ಏಕದಮ್ ಬೆಳೆಗೆ ಫಾಸ್ಟ್ ಆಗಿ ಗ್ರೋತ್ ಕೊಡುತ್ತೆ, ಆಮೇಲೆ ಯಾವುದೇ ಪೌಷ್ಟಿಕಾಂಶ ಇರಲ್ಲ. ಆವಾಗ ಪೌಷ್ಟಿಕಾಂಶದ ಕೊರತೆ ಗಿಡಕ್ಕೆ ಆದಾಗ ಅದಕ್ಕೆ ರೋಗ ಅಟ್ಯಾಕ್ ಆಗುತ್ತೆ. ಆದ್ರೆ ಬಟ್ ಇದು ಸಾವಯವ ಗೊಬ್ಬರ ಇರುತ್ತಲ್ಲ, ಇದು ಬೆಳೆಗಳಿಗೆ ನಿರಂತರವಾಗಿ ನಿಧಾನಕ್ಕೆ ಗಿಡಗಳಿಗೆ ಸ್ಲೋ ಆಗಿ ಪೌಷ್ಟಿಕಾಂಶ ಕೊಡೋದ್ರಿಂದ ಯಾವುದೇ ರೋಗಗಳು ಅದಕ್ಕೆ ಅಟ್ಯಾಕ್ ಆಗಲ್ಲ. ಅದು ನಾವು ಅನುಭವದ ಮಾತದು. ಆತರ ನಾವು ಸಹಜ ಕೃಷಿ ಮತ್ತು ಸಾವಯವ ಕೃಷಿ ಮಾಡಿದಾಗ ಬೆಳೆಗಳಿಗೆ ನಿರಂತರವಾಗಿ ಪೋಷಕಾಂಶಗಳು ದೊರೀತಾ ಇರ್ತಾವ. ಅಂದ್ರೆ ಎಲ್ಲ ಒಂದ್ ಕಡೆ ಈಗ ಸಾವಯವ ಕೃಷಿ ಮಾಡೋದ್ರಿಂದ ಈಗ ಮುಂದಿನ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ಗುಣಮಟ್ಟದ ನಾವು ಮಣ್ಣನ್ನು ಉಳಿಸಿಕೊಂಡಿವಿ ಅನ್ನುವಂತ ನಿಟ್ಟಿನಲ್ಲಿ ನಾವು ಸಂತೋಷ ಪಡಬಹುದು. ಸಂತೋಷ ಪಡಬಹುದು. ಆದ್ರೂ ನಾವು ಈಗಿನ ದಿನಮಾನಗಳಲ್ಲಿ ಸಾವಯವ ಗೊಬ್ಬರ ಕಡಿಮೆ ಮಾಡ್ತಿದ್ದಾರೆ ರೈತರು, ಯಾಕಂದ್ರೆ ರಾಸಾಯನಿಕ ಗೊಬ್ಬರ ಹಾಕ್ತಿದ್ದಾರೆ ಜಾಸ್ತಿ, ಮಣ್ಣಲ್ಲಿ ಪೌಷ್ಟಿಕಾಂಶ ಕೊರತೆ ಆಗ್ತಾ ಇದೆ. ಈಗ ಅಟ್ಲೀಸ್ಟ್ ನಮ್ಮ ರೈತರು ಸಾವಯವ ಗೊಬ್ಬರ ಇಲ್ಲಪ್ಪ ಅನ್ನೋರು ಬೆಳೆ ಪರಿವರ್ತನೆ ಆದ್ರೂ ಮಾಡ್ಕೋಬೇಕು. ಬರೇ ಮೆಕ್ಕೆಜೋಳ ಹಾಕೋದ್ಕಿಂತ ಬೆಳೆ ಪರಿವರ್ತನೆ ಅಂದ್ರೆ ಏಕದಳ 1 ವರ್ಷ, ದ್ವಿದಳ 1 ವರ್ಷ ಹಾಕೊಂಡಾಗ ಭೂಮಿಯಲ್ಲಿ ಪೌಷ್ಟಿಕಾಂಶ ಹೆಚ್ಚಾಗುತ್ತೆ. ಈಗ ಸಾಕಷ್ಟು ನಿಮ್ಮ ಒಂದು ತೋಟಕ್ಕೆ ವಿಜ್ಞಾನಿಗಳು ಭೇಟಿ ಕೊಟ್ಟಿರುವಂತದ್ದನ್ನ ನಾವು ಕೇಳಿದೀವಿ. ಅಲ್ಲಿ ನಿಮಗೆ ಯಾವ್ಯಾವ ರೀತಿ ಸಲಹೆ ಕೊಡ್ತಾರೆ ನಿಮ್ಮ ತೋಟಕ್ಕೆ ಬಂದಾಗ? ನಮ್ಮ ತೋಟಕ್ಕೆ ಬಂದಾಗ ನಮ್ಮ ರೈತರಿಗೆ ಸಲಹೆ ಕೊಡ್ತಾರೆ, ಇದೇ ಮಣ್ಣು ಪರೀಕ್ಷೆ ಮಾಡ್ರಿ, ನೀರಿನ ಪರೀಕ್ಷೆ ಮಾಡ್ರಿ ಅಂತ ಹೇಳ್ತಾರೆ. ಮತ್ತೆ ಕೆಲವೊಂದು ಯೋಜನೆ ಅಡಿಯಲ್ಲಿ ರೈತರಿಗೆ ಕೆಲವೊಂದು ಸವಲತ್ತು ಕೊಡ್ತಿದ್ದಾರೆ. ಈಗ ನಮ್ಮ ಕೆವಿಕೆಯಿಂದ ಆಗಿರ್ಬೋದು, ಕೃಷಿ ಕಚೇರಿಯಿಂದ ಆಗಿರ್ಬೋದು, ಸಾಕಷ್ಟು ಬ್ಯಾಟರಿ ಸ್ಪೇರ್ ಕೊಟ್ಟಿದ್ದಾರೆ, ತೊಗರಿ ಬೀಜ ಕೊಟ್ಟಿದ್ದಾರೆ, ಬೇರೆ ಬೇರೆ ಯೋಜನೆಯಲ್ಲಿ ರೈತರಿಗೆ ಕೊಡ್ತಿದ್ದಾರೆ. ಮತ್ತೆ ಅದಕ್ಕೆ ತೊಗರಿ ಬೀಜಕ್ಕೆ ಬೀಜೋಪಚಾರ, ಆಮೇಲೆ ಸಾವಯವ ಗೊಬ್ಬರ ಬಳಸಲಿ ಅಂತ ಹೇಳ್ತಿದ್ದಾರೆ. ಅವೆಲ್ಲ ರೈತರು ಮಾಡ್ತಿದ್ದಾರೆ. ಒಟ್ಟಾರೆ ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಗ್ಗೆ ಮತ್ತೊಮ್ಮೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ನಿಮ್ಮ ಗ್ರಾಮದಲ್ಲಿ ಈ ಒಂದು ಅಭಿಯಾನ ನಡೆದಿದೆ, ಸಾಕಷ್ಟು ರೈತರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದರ ಉಪಯೋಗ ಹೇಳಬೇಕಂದ್ರೆ ನಮ್ಮ ರೈತರು ಪಡ್ಕೊಂಡಿದ್ದಾರೆ. ಈಗ ಮುಂಗಾರು ಹಂಗಾಮಿನಲ್ಲಿ ಕೆಲವೊಂದು ತಾಂತ್ರಿಕತೆ ಬಗ್ಗೆ ಹೇಳಿದ್ದಾರೆ. ಇದೇ ತರ ನಮ್ಮ ರೈತರಿಗೆ ಬಂದು ಹೇಳೋದ್ರಿಂದ ರೈತರು ಅನುಕೂಲ ಪಡ್ಕೊಂತಿದ್ದಾರೆ. ನೀವೊಬ್ಬ ಪ್ರಗತಿಪರ ಕೃಷಿಕರಾಗಿ ತಮ್ಮ ಒಂದು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ದೀರಾ. ಈಗ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಇವೆಲ್ಲನೂ ಅಳವಡಿಸಿಕೊಂಡಿದ್ದೀರಾ. ನಿಮ್ಮ ಒಂದು ಸಮಗ್ರ ಕೃಷಿಯನ್ನ ನೋಡಿ ಬೇರೆ ರೈತರಿಗೆ ಏನಾದರೂ ನೀವು ಮಾದರಿ ಆದ್ರೆ? ಮಾದರಿ ನಾವು ಆಗಿದೀವಿ ಅಂತ ನಮ್ಗೆ ಹೆಮ್ಮೆ ಇದೆ. ಯಾಕಂದ್ರೆ ನಮ್ಮ ನೋಡಿ ಸಾಕಷ್ಟು ರೈತರು ನಮ್ ನೋಡಿ ಬೆಳೆ ಪರಿವರ್ತನೆ ಮಾಡಿದ್ದಾರೆ, ನಮ್ಮ ನೋಡಿ ಕುರಿ ಸಾಕಿದ್ದಾರೆ, ಕೋಳಿ ಸಾಕಿದ್ದಾರೆ. ಈಗ ಅದು ನಮಗೆ ಒಂದು ಖುಷಿದ. ಆಮೇಲೆ ನಮಗೆ ಸರ್ಕಾರದವರು ಆಗಲಿ ಈಗ ಗುರುತಿಸಿ ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದಾರೆ. ಪ್ರೈವೇಟ್ ಕಂಪನಿಯವರು ಪ್ರಶಸ್ತಿ ಬಹುಮಾನಗಳು ಸನ್ಮಾನ ಮಾಡಿದ್ದಾರೆ, ಅವರಿಗೆಲ್ಲ ನಾನು ಧನ್ಯವಾದ ಸಲ್ಲಿಸ್ತೀನಿ. ಆಮೇಲೆ ನಮಗೆ ಸರ್ಕಾರದವರು ಒಂದು ಗುರುತಿಸಿ ಇಲಾಖೆಯಲ್ಲೂ ನಮಗೆ ಸಲಹಾ ಸಮಿತಿ ಸದಸ್ಯರು ಮಾಡಿಕೊಂಡಿದ್ದಾರೆ, ಅವರಿಗೆಲ್ಲ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಒಳ್ಳೇದು ನಿಂಗನಾಯ್ಕ ಅವರೇ. ಇಲ್ಲೇ ತನಕ ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಈಗಾಗಲೇ ನಡೀತಾ ಇದೆ, ಇದರ ಒಂದು ಭಾಗವಾಗಿ ಈಗ ನಿಮ್ಮ ಗ್ರಾಮದಲ್ಲಿ ಸಹ ವಿಜ್ಞಾನಿಗಳು ಬಂದು ಸಾಕಷ್ಟು ಈ ಒಂದು ಅಭಿಯಾನದ ಅಡಿಯಲ್ಲಿ ಯಾವ ರೀತಿಯಾದಂತಹ ಒಂದು ಕೃಷಿ ವಿಚಾರಗಳು ಬರ್ತಾವೋ ಆ ಒಂದು ಕೃಷಿಯ ಒಂದು ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ ಅದನ್ನೆಲ್ಲ ತಾವು ಸಹ ಸಾಕಷ್ಟು ತಿಳ್ಕೊಂಡು ನಮ್ಮ ಕೃಷಿಯಲ್ಲಿ ಅವನ್ನ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಮೊದಲೆಲ್ಲ ನಾವು ಕೃಷಿ ವಿಜ್ಞಾನಿಗಳೊಂದಿಗೆ ಒಡನಾಟ ಇದ್ದು ಸಾಕಷ್ಟು ಅಂತಹ ಒಂದು ಅಭಿಯಾನದಲ್ಲಿ ಏನು ಅಂದ್ರೆ ರೈತರಿಗೆ ಸಿಗುವಂತಹ ವಿಚಾರಗಳ ಬಗ್ಗೆ ನಾವು ಮೊದಲೇ ನಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡು ಸಾಕಷ್ಟು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ವಿ, ಜೊತೆಗೆ ಸರ್ಕಾರದ ಸಾಕಷ್ಟು ಸೌಲಭ್ಯಗಳನ್ನು ಸಹ ಪಡ್ಕೊಂಡಿದ್ವಿ ಅಂತ ಹೇಳಿದ್ರೆ ಈ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಆಕಾಶವಾಣಿಯವರಿಗೂ ಎಲ್ಲ ಧನ್ಯವಾದಗಳು. ಇದುವರೆಗೂ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಂದರ್ಭದಲ್ಲಿ ಹೊಸ ಕೃಷಿ ತಾಂತ್ರಿಕತೆಗಳು ಹಾಗೂ ಸರ್ಕಾರದ ಯೋಜನೆಗಳ ಸೌಲಭ್ಯಗಳನ್ನು ಪಡೆದುಕೊಂಡು ಸಮಗ್ರ ತೋಟಗಾರಿಕೆ ಕೃಷಿಯನ್ನು ಅಳವಡಿಸಿಕೊಂಡಿರುವ ಚಿತ್ರದುರ್ಗ ತಾಲೂಕು ಹಳವುದರ ಲಂಬಾಣಿಹಟ್ಟಿಯ ಪ್ರಗತಿಪರ ಕೃಷಿಕರಾದ ಟಿ ನಿಂಗಾನಾಯ್ಕ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಈಗ ಒಂದು ಜನಪದ ಗೀತೆಯನ್ನ ಆಲಿಸೋಣ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸ್ವಾಳ್ಡ ಗಿಡ ಹುಟ್ಟಿತೋ, ನಂಜುಂಡ ದಾಸ್ವಾಳ್ಡ ಗಿಡ ಹುಟ್ಟಿತೋ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸ್ವಾಳ್ಡ ಗಿಡ ಹುಟ್ಟಿತೋ, ನಂಜುಂಡ ದಾಸ್ವಾಳ್ಡ ಗಿಡ ಹುಟ್ಟಿತೋ. ಪರದೇಶಿ ನಾನಾದೆನೋ ನಂಜುಂಡ ಪರಪಂಚ ನನಗ್ಯಾತಕೋ, ಪರಪಂಚ ನನಗ್ಯಾತಕೋ, ನಂಜುಂಡ ನನ್ನ ಚಿಂತೆ ನಿನಗ್ಯಾತಕೋ, ನಂಜುಂಡ ನಂಜುಂಡ ಮುದ್ದಿನ ಹಾರಾದವನೇ, ಬಡಗಲ ಸೀಮ್ಯದವನೇ, ನಂಜುಂಡ ಬಯಲಾದ ರೂಪದವನೇ, ನಂಜುಂಡ ಬಯಲಾದ ರೂಪದವನೇ. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳಾದ ಜಿ ರೇಖಾ ಅವರು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಅಲ್ಪಸಂಖ್ಯಾತರಿಗೆ ದೊರೆಯುವ ಸೌಲಭ್ಯಗಳ ಕುರಿತಾಗಿ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳಿ ಬಗೆಹರಿಸಿಕೊಳ್ಳಬಹುದು. ಕಾರ್ಯಕ್ರಮಕ್ಕೆ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640473, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ತಪ್ಪದೇ ಕೇಳಿ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾರ್ವಜನಿಕ ಜಾಗೃತಿ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ಈಗ ಮತ್ತೊಂದು ಜನಪದ ಗೀತೆ.